ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬಂದದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಈಗ ಸುಸ್ಥಿರ ಸಮಗ್ರ ಮೀನು ಕೃಷಿ, ಈ ಕುರಿತು ಹೆಸರುಘಟ್ಟದ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಈಗ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುಧಾರಿತ ಸುಸ್ಥಿರ ಸಂಯೋಜಿತ ಮೀನು ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂಥ ಕರ್ನಾಟಕ ಪಶುವೈದ್ಯಕೀಯ, ಪಶುಪಾಲನೆ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂಥ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೇ, ಈ ಸುಸ್ಥಿರತೆ ಅಂತ ಅಂದ್ರೇನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ ಸರ್. ಸುಸ್ಥಿರ ಕೃಷಿ ಅಂತ ಹೇಳಿದರೆ ರೈತ ಬಾಂಧವರಿಗೆ ಕಡಿಮೆ ಅವಧಿಯ ಲಾಭ, ಮಧ್ಯಮ ಅವಧಿಯ ಲಾಭ ಹಾಗೂ ದೀರ್ಘಾವಧಿಯ ಲಾಭ ಮತ್ತು ನಿರಂತರ ಲಾಭವನ್ನು ಕೊಡ್ತಕ್ಕಂಥ ಕೃಷಿ ಪದ್ಧತಿಗೆ ನಾವು ಸುಸ್ಥಿರ ಕೃಷಿ ಪದ್ಧತಿ ಎಂದು ಕರಿತೇವೆ. ಇದು ಸತತವಾಗಿ ಇರಬೇಕು, ನಿರಂತರವಾಗಿ ಲಾಭ ಕೊಡಬೇಕು ರೈತರಿಗೆ, ಅದನ್ನು ನಾವು ಸುಸ್ಥಿರ ಕೃಷಿ ಅಂತ ಕರಿತೇವೆ. ಇನ್ನು ಎರಡನೇ ಒಂದು ಪದ ಅಂತ ಅಂದರೆ ಸಂಯೋಜಿತ ಕೃಷಿ, ಈ ರೀತಿ ಅಂದರೆ ಏನು ಅಂತೀರಿ? ಸಂಯೋಜಿತ ಕೃಷಿ ಪದ್ಧತಿ ಅಂದರೆ ಸಸ್ಯ ಕೃಷಿನೂ ಇರಬೇಕು ಮತ್ತು ಪ್ರಾಣಿ ಕೃಷಿನೂ ಇರಬೇಕು ರೈತರ ಜಮೀನಿನಲ್ಲಿ. ಈಗ ಸಸ್ಯ ಕೃಷಿಯಿಂದ ಬಂದಂತಹ ತ್ಯಾಜ್ಯ ವಸ್ತು ಪ್ರಾಣಿ ಕೃಷಿಗೆ ಒಂದು ಮೂಲ ವಸ್ತುವಾಗುತ್ತೆ ಮತ್ತು ಪ್ರಾಣಿ ಕೃಷಿಯಿಂದ ಬಂದ ತ್ಯಾಜ್ಯ ವಸ್ತು ಸಸ್ಯ ಕೃಷಿಗೆ ಮೂಲ ವಸ್ತುವಾಗುತ್ತೆ. ಈಗ ಈ ಸಂಯೋಜಿತ ಕೃಷಿ ಯಾಕೆ ಮಾಡಬೇಕು ಅಂತ ಹೇಳಿದರೆ ರೈತ ಬಾಂಧವರಿಗೆ ಏಕ ಕೃಷಿ ಪದ್ಧತಿಯಿಂದ ಮುಖ್ಯವಾಗಿ ಎರಡು ಸಮಸ್ಯೆ ಉದ್ಭವ ಆಗ್ತವೆ. ಮೊದಲನೇದಾಗಿ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಏರಿಳಿತಗಳಿಂದ ಮಾರುಕಟ್ಟೆಯಲ್ಲಿ ರೈತರ ಏಕ ಕೃಷಿ ಉತ್ಪನ್ನದ ಬೆಲೆಯು ಕುಸಿಯುವುದರಿಂದ ರೈತರಿಗೆ ತೀವ್ರ ಹಾನಿ ಅನುಭವಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ರೈತರ ಏಕ ಕೃಷಿ ಬೆಳೆಯು ಯಾವುದೇ ರೋಗ ಹತೋಟಿ ಪದ್ಧತಿಗಳಿರಲಾರದ ಹೊಸ ಹೊಸ ರೋಗಕ್ಕೀಡಾಗುವುದರಿಂದ ರೈತರು ತೀವ್ರ ಹಾನಿಯನ್ನ ಅನುಭವಿಸಬೇಕಾಗುತ್ತೆ. ಇದಕ್ಕೆ ಸುಲಭವಾದ ಪರಿಹಾರ ಎಂದರೆ ಸುಸ್ಥಿರ ಸಂಯೋಜಿತ ಕೃಷಿ ಪದ್ಧತಿ. ಈ ಸುಸ್ಥಿರ ಸಂಯೋಜಿತ ಕೃಷಿ ಪದ್ಧತಿಯಲ್ಲಿ ರೈತರು ತಮ್ಮ ಜಮೀನಿನ ಅರ್ಧ ಭಾಗದಷ್ಟು ಸಸ್ಯ ಕೃಷಿಯನ್ನು ಹಾಗೂ ಉಳಿದ ಅರ್ಧದಷ್ಟು ಭಾಗದಲ್ಲಿ ಮೀನು ಕೃಷಿಯನ್ನು ಒಳಗೊಂಡ ಪಶುಸಂಗೋಪನೆಯನ್ನು ಮಾಡಬೇಕಾಗುತ್ತೆ. ಸಸ್ಯ ಕೃಷಿ ಹಾಗೂ ಮೀನು ಕೃಷಿಯನ್ನು ಒಳಗೊಂಡ ಪಶುಸಂಗೋಪನೆಯಲ್ಲಿಯೂ ಕೂಡ ಏಕ ಬೆಳೆಯ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯಬೇಕು. ಅಲ್ಲದೆ ಉತ್ತಮ ನಿರ್ವಹಣೆಗಾಗಿ ಯಾವುದೇ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯದೆ ಕಡಿಮೆ ಸಾಂದ್ರತೆಯ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ ಸರ್. ಇನ್ನು ಮುಖ್ಯವಾಗಿ ಈ ಒಂದು ಸಂಯೋಜಿತ ಕೃಷಿಯ ಲಾಭಗಳೇನೇನು ಅಂತೀರಿ? ಮೊದಲನೆಯದಾಗಿ ಹಲವಾರು ಕೃಷಿ, ಮೀನು ಹಾಗೂ ಪಶುಸಂಗೋಪನೆ ಉತ್ಪನ್ನಗಳಿರುವುದರಿಂದ ಮಾರುಕಟ್ಟೆಯಲ್ಲಿ ಒಂದು ಉತ್ಪನ್ನದ ಬೆಲೆ ಕುಸಿದರೂ ಸಹಿತ ಇನ್ನೊಂದು ಉತ್ಪನ್ನದಿಂದ ರೈತರಿಗೆ ಲಾಭ ಆಗುತ್ತೆ. ಎರಡನೇದಾಗಿ ಹಲವಾರು ಕೃಷಿ, ಮೀನು ಹಾಗೂ ಪಶುಸಂಗೋಪನೆ ಉತ್ಪನ್ನಗಳಿರೋದ್ರಿಂದ ಒಂದು ಉತ್ಪನ್ನವು ಹೊಸ ರೋಗದಿಂದ ಹಾನಿಗೀಡಾದರೂ ಸಹಿತ ಬೇರೆ ಉತ್ಪನ್ನಗಳಿಂದ ಲಾಭ ಆಗುತ್ತೆ. ಮೂರನೇದಾಗಿ ಸಸ್ಯ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಪ್ರಾಣಿ ಕೃಷಿಗೆ ಮೂಲ ವಸ್ತುವಾಗಿ ಒಂದು ಉತ್ಪನ್ನವಾಗಿ ಪರಿವರ್ತನೆವಾಗುತ್ತೆ. ಪ್ರಾಣಿ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತು ಸಸ್ಯ ಕೃಷಿಗೆ ಮೂಲ ವಸ್ತುವಾಗಿ ಉತ್ಪನ್ನವಾಗಿ ಪರಿವರ್ತನೆ ಆಗುತ್ತೆ. ನಾಲ್ಕನೇದಾಗಿ ಕಡಿಮೆ ಅವಧಿಯ, ಮಧ್ಯಮ ಅವಧಿಯ ಹಾಗೂ ದೀರ್ಘಾವಧಿಯ ಲಾಭ ಮತ್ತು ನಿರಂತರ ಲಾಭ ಬರುತ್ತೆ. ಐದನೆಯದಾಗಿ, ಸಸ್ಯಗಳಿಗೆ ಬರೋ ರೋಗಗಳು ಪ್ರಾಣಿಗಳಿಗೆ ಬರೋದಿಲ್ಲ, ಪ್ರಾಣಿಗಳಿಗೆ ಬರೋ ರೋಗಗಳು ಸಸ್ಯಗಳಿಗೆ ಬರೋದಿಲ್ಲ. ಹೀಗೆ ಕೆಲವು ಬೆಳೆ ನಷ್ಟವಾದರೂ ಸಹಿತ ಬೇರೆ ಬೆಳೆಗಳಿಂದ ಬೇರೆ ಉತ್ಪನ್ನಗಳಿಂದ ಬೇರೆ ಬೆಳೆಗಳಿಂದ ಬೇರೆ ಉತ್ಪನ್ನಗಳಿಂದ ರೈತರಿಗೆ ಲಾಭ ಆಗುತ್ತೆ. ಇದು ಮುಖ್ಯವಾಗಿ ಈ ಸಂಯೋಜಿತ ಕೃಷಿಯ ಲಾಭಗಳು ಸರ್. ಈಗ ತಾವು ಈಗಾಗಲೇ ತಿಳಿಸಿದಾಗೆ ಈ ಸಂಯೋಜಿತ ಕೃಷಿಯಲ್ಲಿ ನಾವು ಸಸ್ಯ ಕೃಷಿ, ಮೀನು ಕೃಷಿ ಮತ್ತು ಪಶುಸಂಗೋಪನೆಯನ್ನ ಮಾಡಬಹುದು ಅಂತ ಹೇಳಿದ್ರಿ. ಈಗ ಮುಖ್ಯವಾಗಿ ನಾವು ಸಸ್ಯ ಕೃಷಿ ಒಂದು ಘಟಕಕ್ಕೆ ಬಂದ್ರೆ ರೈತರು ಏನೆಲ್ಲ ಇದರಲ್ಲಿ ಮಾಡಬಹುದು ಅಂತ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಸರ್. ಈಗ ಸಸ್ಯ ಕೃಷಿಯಲ್ಲಿ ರೈತರು ಸ್ವಲ್ಪ ಜಮೀನಿನಲ್ಲಿ, ಇದು ದೀರ್ಘಾವಧಿಯ ಬೆಳೆಗಳಾದ ಅರಣ್ಯ ಕೃಷಿ ಅಥವಾ ಅಗ್ರೋ ಫಾರೆಸ್ಟ್ರಿ ಇದನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ರೈತರು ಅರಣ್ಯ ಇಲಾಖೆಯಿಂದ ಹೊನ್ನೆ, ಮತ್ತೆ, ಬೀಟೆ, ಸಾಗ್ವಾನಿ, ಸಿಲ್ವರ್ ಓಕು, ಶ್ರೀಗಂಧ, ರಕ್ತ ಚಂದನ ಮುಂತಾದ ಸಸಿಗಳನ್ನು ಅರಣ್ಯ ಇಲಾಖೆಯಿಂದ ಪಡ್ಕೋಬಹುದು. ಮತ್ತು ಈ ಬೆಳೆ ಇದು ಒಂದು 12-15 ವರ್ಷ ಅಲ್ಲಿ ಇಳುವರಿ ಕೊಡ್ತಕ್ಕಂಥ ಬೆಳೆ. ಹಾಗಾಗಿ ರೈತರು ಈ ಬೆಳೆಯನ್ನು ಬೆಳಿಬೇಕಾದ್ರೆ ಏನು ಮಾಡಬೇಕಂದ್ರೆ, ಉದಾಹರಣೆಗೆ ಒಂದು 1/2 ಎಕರೆಯಲ್ಲಿ ಒಂದು 30 ಸಾಲುಗಳು ಕೂಡ್ತವೆ ಅಂತ ಇಟ್ಕೊಂಡ್ರೆ, ಅಂದ್ರೆ ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿಂದ ಸಾಲಿಗೆ 2 ಅಡಿ, ಈ ರೀತಿ ಮಾಡ್ಕೋಬೇಕು. 1/2 ಎಕರೆಯಲ್ಲಿ 30 ಸಾಲು ಕುಳಿತುಕೊಳ್ಳುತ್ತೆ ಅಂತ ಹೇಳಿದ್ರೆ, ಇದು 30/15 ಮಾಡಿದರೆ 2 ಸಾಲು, ಪ್ರತಿ ವರ್ಷ ಬರೀ 2 ಸಾಲನ್ನ ನಾಟಿ ಮಾಡಬೇಕು ರೈತರು. ಹಾಗಾಗಿ ಉಳಿದ ಭಾಗದಲ್ಲಿ ಈ ಕಡಿಮೆ ಅವಧಿ ಬೆಳೆಗಳಾದ ತರಕಾರಿ ಬೆಳೆಗಳನ್ನ ಬೆಳ್ಕೋಬಹುದು. ಪ್ರತಿ ವರ್ಷ 2 ಸಾಲು ಬೆಳೆದು 15ನೇ ವರ್ಷಕ್ಕೆ ಮೊದಲನೇ 2 ಸಾಲುಗಳು ಕಟಾವಿಗೆ ಬರುತ್ತೆ. ಮತ್ತೆ ಈ ಕಟಾವು ಮಾಡಿದ ತಕ್ಷಣ ಮತ್ತೆ 2 ಸಾಲನ್ನ ಅಲ್ಲಿ ಮತ್ತೆ ನಾಟಿ ಮಾಡಬೇಕಾಗುತ್ತೆ. ಹೀಗಾಗಿ ಮೊದಲ 15 ವರ್ಷ ಮಾತ್ರ ರೈತರು ಒಂದು ವೇಟ್ ಮಾಡಬೇಕು, ಕಾಯ್ಬೇಕು ಮೊದಲು 15 ವರ್ಷ. ಆಮೇಲೆ ಪ್ರತಿ ವರ್ಷನೂ ರೈತರಿಗೆ ನಿರಂತರ ಲಾಭ ಬರುತ್ತೆ ಇದರಿಂದ. ಇನ್ನು ಎರಡನೇದಾಗಿ, ಇನ್ನೂ ಸ್ವಲ್ಪ ಜಮೀನಿನಲ್ಲಿ ರೋಗ ಕಡಿಮೆ ಇರತಕ್ಕಂಥ ಹಣ್ಣಿನ ಗಿಡಗಳಾದ ಸಪೋಟ, ಸೀಬೆಕಾಯಿ, ಹಲಸು, ಮಾವು, ಬಾಳೆಹಣ್ಣು, ಗಜನಿಂಬೆ, ಬೆಟ್ಟದ ನೆಲ್ಲಿಕಾಯಿ ಇತ್ಯಾದಿ ಬೆಳೆಗಳನ್ನ ಬೆಳೆಸಬೇಕು. ಇನ್ನೂ ಸ್ವಲ್ಪ ಜಮೀನಿನಲ್ಲಿ ತರಕಾರಿ ಬೆಳೆಗಳನ್ನ ಬೆಳಿಬೇಕು. ಈ ತರಕಾರಿ ಬೆಳೆಗಳಲ್ಲಿ ನಿರಂತರ ಲಾಭ ಕೊಡ್ತಕ್ಕಂಥ ಬೆಳೆಗಳಾದ ಗ್ರೀನ್ ಬೀನ್ಸ್ ಅಂತ ಬರುತ್ತೆ, ಉದ್ದ ಬರುತ್ತೆ, ಸೊ ಇದನ್ನ ಮಾಡ್ಕೋಬಹುದು. ಇನ್ನು ಮತ್ತೆ ಯಾರ್ಡ್ ಬೀನ್ಸ್ ಅಂತ ಬರುತ್ತೆ, ಅದನ್ನು ಚೆನ್ನಾಗಿದೆ ರೇಟು. ಅದಲ್ಲದೆ ಮತ್ತೆ ಇದ್ರ ಜೊತೆಗೆ ಗ್ರೀನ್ ಬೀನ್ಸ್, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಸಿದು ಕೂಡ ರೇಟ್ ಜಾಸ್ತಿ ಇದೆ, ಮತ್ತು ಒಣಗಿಸಿದ್ರು ಕೂಡ ರೈತರಿಗೆ ಜಾಸ್ತಿ ಲಾಭ ಆಗುತ್ತೆ. ಈ ರೀತಿ ತರಕಾರಿಗಳನ್ನ ಹಾಕಿಕೊಳ್ಳಬೇಕು. ಇನ್ನು ಸ್ವಲ್ಪ ಜಮೀನಿನಲ್ಲಿ ರೈತರು ಹೂವಿನ ಬೆಳೆಗಳನ್ನ ಹಾಕಿಕೊಳ್ಳಬೇಕು. ಈ ಹೂವಿನ ಬೆಳೆಗಳಲ್ಲಿ ಸಾಮಾನ್ಯ ಜನರು ಕೂಡ ಪ್ರತಿದಿನವೂ ಪೂಜೆಗೋಸ್ಕರ ಬಳಸ್ತಕ್ಕಂಥ ಹೂವುಗಳಾದ ಸೇವಂತಿಗೆ, ಮತ್ತೆ ಈ ಚೆಂಡು ಹೂವು ಅಂತ ಬರುತ್ತೆ ಮೇರಿಗೋಲ್ಡು, ಅಲ್ಲದೆ ಬಟನ್ ರೋಸ್ ಅಂತ ಬರುತ್ತೆ, ಅದು ಒಳ್ಳೆ ಇಳುವರಿಯನ್ನು ಕೊಡುತ್ತೆ. ಈ ರೀತಿ ಬೆಳೆಗಳನ್ನ ಹಾಕಿಕೊಳ್ಳಬೇಕು. ಇವು ಮುಖ್ಯವಾಗಿ ಈ ಸಸ್ಯ ಕೃಷಿಗೆ ಸಂಬಂಧಪಟ್ಟದ್ದು. ಹೌದು ಸರ್. ಇನ್ನು ಮುಖ್ಯವಾಗಿ ಈ ಮೀನು ಕೃಷಿ ಘಟಕಕ್ಕೆ ಬಂದ್ರೆ, ಈ ಮೀನು ಕೃಷಿನಲ್ಲಿ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಮೀನು ಸಾಕಾಣಿಕಾ ಕೊಳವನ್ನ ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅಂತೀರಿ? ಖಂಡಿತ ಹೇಳ್ಕೊಡ್ತೀನಿ ಸರ್. ಈ ಮೀನು ಕೃಷಿಯಲ್ಲಿ ಮುಖ್ಯವಾಗಿ ಈ ಮೀನು ಕೊಳವನ್ನ ವಿವಿಧೋದ್ದೇಶ ಕೊಳವನ್ನಾಗಿ ಮಾಡ್ಕೋಬೇಕು ರೈತರು. ಇದು ತುಂಬಾ ಮುಖ್ಯವಾದ ವಿಷಯ. ಯಾವುದೇ ಜಮೀನನ್ನ ತಗೊಂಡ್ರೆ ಒಂದು ಸ್ಲೋಪ್ ಇರುತ್ತೆ. ಈಗ ರೈತರು ಮೀನು ಕೊಳವನ್ನ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು. ಜಮೀನನ್ನ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು. ನೀರು ನಿಲ್ಲುವ ಮಣ್ಣು ಇದ್ರೆ 5 ಅಡಿ ಆಳ ಮಾಡಬೇಕು. ನೀರು ನಿಲ್ಲಲಾರದ ಮಣ್ಣು ಇತ್ತು ಅಂದ್ರೆ, ಈ ಕೆಂಪು ಮಣ್ಣು ಅಥವಾ ಹಳದಿ ಕಲರ್ ಮಣ್ಣು ಇತ್ತು ಅಂದ್ರೆ 6 ಅಡಿ ಗುಂಡಿ ತೋಡಿಸ್ಬೇಕಾಗುತ್ತೆ. ಜಮೀನಿನ ಮಟ್ಟದಲ್ಲಿ, ಜಮೀನಿನ ಭಾಗದಲ್ಲಿ ನೀರಾವರಿಗೆ ಒಂದು ಪೈಪ್ ಕುಡಿಸ್ಬೇಕು, ಒಂದಡಿ ಅಥವಾ ಎರಡಡಿ ಡಯಾಮೀಟರ್ ಇರೋ ಪೈಪ್ ಹಾಕ್ಬೋದು. ಮಳೆ ನೀರು ಕೊಯ್ಲಿಗಾಗಿ ಮಳೆ ನೀರು ಬರುವ ಹತ್ರ ಕೂಡ ಇನ್ನೊಂದು ಪೈಪನ್ನು ಜಮೀನ್ ಮಟ್ಟಕ್ಕೆ ಹಾಕಿಕೊಳ್ಬೇಕು. ನಂತರ 6 ಅಡಿ ಎತ್ತರಕ್ಕೆ ಕೊಳದ ಸುತ್ತಲೂ ಬದು ಅಥವಾ ಏರಿಯನ್ನು ನಿರ್ಮಾಣ ಮಾಡಬೇಕು. ಬದುವಿನ ಮೇಲೆ ಬೋರ್ವೆಲ್ನಿಂದ ಒಳಹರಿವಿನ ಪೈಪನ್ನು ಹಾಕಬೇಕಾಗುತ್ತೆ. ನೀರು ನಿಲ್ಲದಿದ್ದರೆ ಕೊಳದ ಪೂರ್ತಿ ಬದುವಿನ ಮೇಲೆ ಒಂದು ಟಾರ್ಪಾಲಿನ್ ಶೀಟು ಅಥವಾ ಪ್ಲಾಸ್ಟಿಕ್ ಶೀಟನ್ನು ಲೈನರನ್ನು ಹಾಕಿಕೋಬೇಕಾಗುತ್ತೆ. ಈಗ ಜಮೀನಿನ ಮೇಲ್ಭಾಗದ 5 ಅಡಿ ನೀರು ವ್ಯವಸಾಯಕ್ಕೆ ಬಳಸಬಹುದು. ಜಮೀನಿಂದ ಕೆಳಗಡೆ ಇರತಕ್ಕಂಥ 5 ಅಡಿ ನೀರು ಮೀನು ಪಾಲನೆಗೆ ಯಾವಾಗಲೂ ಲಭ್ಯವಿರುತ್ತೆ. ಮತ್ತು ಈ ರೀತಿ ಮಾಡುವುದರಿಂದ ವಿವಿಧೋದ್ದೇಶಿ ಕೊಳ ಮಾಡುವುದರಿಂದ ಲಾಭ ಏನು ಅಂದರೆ ರೈತರಿಗೆ ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ. ಆಮೇಲೆ ನೀರನ್ನು ಪಂಪ್ ಮಾಡಬೇಕಾಗುತ್ತೆ, ಪಂಪ್ ಸೆಟ್ ಖರೀದಿ ಮಾಡೋ ಪರಿಸ್ಥಿತಿ ಬರುವುದಿಲ್ಲ. ನೀರು ತಾನಾಗಿ ಗುರುತ್ವಾಕರ್ಷಣ ಬರದಿಂದ ಬೆಳೆಗಳಿಗೆ ಹರಿದು ಹೋಗುತ್ತೆ. ಜಮೀನಿನ ಕೆಳಗೆ ಇರತಕ್ಕಂಥ 5 ಅಡಿ ನೀರು ಯಾವಾಗಲೂ ಮೀನು ಪಾಲನೆಗೆ ಲಭ್ಯ ಇರುತ್ತದೆ. ಇನ್ನು ಮುಖ್ಯವಾಗಿ ನಾವು ಒಂದ್ಸರಿ ಈ ಮೀನು ಕೃಷಿಗಾಗಿ ಮೀನು ಸಾಕಾಣಿಕಾ ಕೊಳವನ್ನು ನಿರ್ಮಾಣ ಮಾಡಿಕೊಂಡ್ಮೇಲೆ ಮೀನು ಪಾಲನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹೌದು ಸರ್. ಇದಕ್ಕಾಗಿ ನಾವು ಯಾವ ಒಂದು ಮೀನಿನ ತಳಿಗಳನ್ನು ಬಳಸ್ಕೋಬಹುದು ಅಂತೀರಿ? ಮೀನು ಪಾಲನೆಗೆ ರೈತರು ಏನ್ ಮಾಡಲಾರದೆ ಮಿಶ್ರ ತಳಿ ಪಾಲನೆ ಮಾಡಬೇಕು. ಯಾಕೆಂದ್ರೆ ಒಂದೇ ತಳಿ ಪಾಲನೆ ಮಾಡಿದರೆ ರೈತರಿಗೆ ಇಳುವರಿ ಕಡಿಮೆ ಬರುತ್ತೆ. ಮಿಶ್ರ ತಳಿ ಪಾಲನೆ ಮಾಡೋದ್ರಿಂದ ರೈತರಿಗೆ ಇಳುವರಿ ಜಾಸ್ತಿ ಬರುತ್ತೆ. ಹೇಗೆ ಜಾಸ್ತಿ ಬರುತ್ತೆ ಅಂತ ಈಗ ಉದಾಹರಣೆಗೆ ಮೀನು ತಳಿಗಳಾದ ಕಾಟ್ಲಾ, ರೋಹು, ಮೃಗಾಲು, ಅಮೂರ್ ಕಾಮನ್ ಕಾರ್ಪು, ಕಾಮನ್ ಕಾರ್ಪು, ಈ ತಳಿಗಳು ಸಸ್ಯಾಹಾರಿ ತಳಿಗಳು. ಇವು ಒಂದನ್ನೊಂದು ತಿನ್ನೋದಿಲ್ಲ, ಒಂದನ್ನೊಂದು ಗಾಯ ಮಾಡಿಕೊಳ್ಳಲ್ಲ. ಮತ್ತೆ ಇವುಗಳ ನೈಸರ್ಗಿಕ ಆಹಾರ ಬೇರೆ ಬೇರೆ. ಹಾಗಾಗಿ ಈಗ ನಾವು ಒಂದೇ ತಳಿ ಪಾಲನೆ ಮಾಡಿದರೆ ಒಂದೇ ತರದ ನೈಸರ್ಗಿಕ ಆಹಾರ ಬಳಕೆ ಆಗುತ್ತೆ ಹೊರತು ಉಳಿದ ತರದ ನೈಸರ್ಗಿಕ ಆಹಾರ ಬಳಕೆ ಆಗೋದಿಲ್ಲ, ವ್ಯರ್ಥವಾಗುತ್ತೆ. ಹಾಗಾಗಿ ಕನಿಷ್ಠವಾಗಿ 3 ತಳಿಗಳ ಮಿಶ್ರ ತಳಿ ಪಾಲನೆ ಮಾಡಿದಾಗ ರೈತರ ಕೊಳದಲ್ಲಿರ್ತಕ್ಕಂಥ ಎಲ್ಲಾ ತರಹದ ನೈಸರ್ಗಿಕ ಆಹಾರ ಬಳಕೆಯಾಗಿ ಮೀನಿನ ಆಹಾರವಾಗಿ ಮೀನಿನ ಮಾಂಸವಾಗಿ ಪರಿವರ್ತನೆ ಆಗೋದ್ರಿಂದ ರೈತರಿಗೆ ಮಿಶ್ರ ತಳಿ ಪಾಲನೆಯಿಂದ ಅಧಿಕ ಇಳುವರಿ ಸಿಗುತ್ತೆ. ಮತ್ತೆ ಈಗ ಇದರ ಜೊತೆಗೆ ಗಿಫ್ಟ್ ತಿಲಾಪಿಯ ಅಂತ ಇನ್ನೊಂದು ತಳಿ ಇದೆ ಸರ್. ಇದು ಒಂದು ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯ ಅಂತ. ಈ ತಳಿಯನ್ನು ಸಹಿತ ಮಿಶ್ರ ತಳಿಯಲ್ಲಿ ಬಳಕೆ ಮಾಡಬಹುದು. ಪ್ರತಿ ಕಾಲ ಎಕರೆ ಕೊಳಕ್ಕೆ ಸುಮಾರು 1,500 ರಿಂದ 2,000 ಮೀನು ಮರಿ ಬಿತ್ತನೆ ಮಾಡಬೇಕು. ಪ್ರತಿ ಕಾಲು ಎಕರೆಗೆ ಪ್ರತಿ ತಿಂಗಳು 100 ಕೆಜಿ ದನದ ಹಸಿ ಸಗಣಿ, ಕೊಟ್ಟಿಗೆ ಗೊಬ್ಬರ ಅಲ್ಲ, ಮತ್ತು ಇದರ ಜೊತೆಗೆ 30 ಕೆಜಿ ಸುಣ್ಣದ ಕಲ್ಲು ಮತ್ತು 15 ಕೆಜಿ NPK ರಸಗೊಬ್ಬರ, ಇವು ಎಲ್ಲವನ್ನ ಮಿಕ್ಸ್ ಮಾಡಿ 200 ಲೀಟರ್ ಒಂದು ಟಬ್ಬಲ್ಲಿ ಇವುಗಳನ್ನು ಹಾಕಿ 50 ಲೀಟರ್ ನೀರು ಹಾಕಿ ಮಿಶ್ರಣ ಮಾಡಿ ಎಲ್ಲಾನು ಚೆನ್ನಾಗಿ ಕಲಸಿ ಬೆರೆಸಿ ಇದನ್ನು ಬಕೆಟಲ್ಲಿ ತಗೊಂಡ್ಬಿಟ್ಟು ಬಗ್ಗಡ ಮಾಡಿ ಪ್ರತಿಯೊಂದು ಈಗ ಒಂದು ಕೊಳಕ್ಕೆ 4 ಬದುಗಳಿದೆ, ಪ್ರತಿ ಬದುವಿಗೂ ಸಹಿತ 3-4 ಹತ್ತಿರ ಇದನ್ನ ನೀರಿನ ಮೇಲೆ ಎರಚೋದ್ರಿಂದ ಈ ಒಂದು ಮಿಶ್ರಣ ನೀರಿನಲ್ಲಿ ಚೆನ್ನಾಗಿ ಬೆರೆಯುತ್ತೆ. ಈ ಮೀನುಗಳು ಸಗಣಿಯನ್ನ ತಿನ್ನೋದಿಲ್ಲ. ಈ ಸಗಣಿ 1 ವಾರದಲ್ಲಿ ಕೊಳೆತು ಗೊಬ್ಬರ ಆಗಿ ಸೂಕ್ಷ್ಮ ಜೀವಿ ಪ್ಲಾಂಕ್ಟನ್ ಅಂತ ಹೇಳ್ತೀವಿ ಸರ್, ಇದು ಬೆಳೆಯುತ್ತೆ. ಈ ಮೀನು ಮರಿಗಳು ಚಿಕ್ಕ ಮೀನು ಮರಿಗಳಿಂದ ಹಿಡಿದು ದೊಡ್ಡ ಮೀನಿನವರೆಗೂ ಸಹಿತ ಈ ಸೂಕ್ಷ್ಮ ಜೀವಿಗಳನ್ನ ಫಿಲ್ಟರ್ ಮಾಡಿ ತಿಂದು ಬೆಳೀತವೆ. ಈಗ ಇದರ ಜೊತೆಗೆ ಇದು ಮುಖ್ಯವಾದ ಆಹಾರ ಈ ಸೂಕ್ಷ್ಮ ಜೀವಿಗಳು. ಇದರ ಜೊತೆಗೆ ಪೂರಕ ಆಹಾರ ಅಥವಾ ಸಪ್ಲಿಮೆಂಟರಿ ಫೀಡಿಂಗ್ ಆಗಿ ಕಡಲೆಕಾಯಿ ಹಿಂಡಿ ಬರುತ್ತೆ. ಅಂದ್ರೆ ನಾವು ಮೇಲಿನ ಆಹಾರವನ್ನು ಕೊಡಬೇಕಾಗುತ್ತೆ. ಹೌದು, ಜೊತೆಗೆ ಪೂರಕ ಆಹಾರ ಕೊಡಬೇಕು. ಪ್ರತಿ ವಾರಕ್ಕೆ 1 ಸರ್ತಿ ಅಥವಾ 2 ಸರ್ತಿ ಅಥವಾ 3 ಸರ್ತಿ ರೈತರ ಆರ್ಥಿಕ ಪರಿಸ್ಥಿತಿ ಅನುಕೂಲ ನೋಡಿಕೊಂಡು ಈ ಕಡಲೆಕಾಯಿ ಹಿಂಡಿ ಅಥವಾ ಗ್ರೌಂಡ್ ನಟ್ ಆಯಿಲ್ ಕೇಕ್ ಮತ್ತು ರೈಸ್ ಬ್ರ್ಯಾನ್ ಅಂತ ಹೇಳ್ತೀವಿ, ಅಕ್ಕಿ ತೌಡು ಅಥವಾ ಅಕ್ಕಿ ಪಾಲಿಶ್ ಅಂತ ಹೇಳ್ತೀವಿ, ಇದನ್ನ ಸಮ ಪ್ರಮಾಣದಲ್ಲಿ ಬೆರಕೆ ಮಾಡಿ ರಾತ್ರಿ ಬೆಳಗ್ಗೆವರೆಗೆ ನೀರಿನಲ್ಲಿ ಕಲಸಿಟ್ಟು ಬೆಳಗ್ಗೆ ಇದನ್ನ ಸಣ್ಣ ಸಣ್ಣ ಉಂಡಿಗಳಾಗಿ ಮಾಡಿ ಇದನ್ನ ನೀರಿನ ಮೇಲೆ ಎರಚಬೇಕು. ಸುತ್ತಲೂ ಮೀನು ಮರಿಗಳು ಇದನ್ನ ಬಂದು ತಿಂತವೆ. ಆಮೇಲೆ ಈ ಒಂದು ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನ ಮಿಲ್ಲಿಗೆ ಹಾಕ್ಬೇಕು, ಮಿಲ್ಲಿಗೆ ಹಾಕಿ ಪೌಡರ್ ಮಾಡಿ ಹಾಕ್ಬೇಕು ಸಮ ಪ್ರಮಾಣದಲ್ಲಿ. ಈ ರೀತಿ ಮಾಡಬೇಕು. ಅಂದ್ರೆ ಇದು ಮುಖ್ಯವಾಗಿ ಈ ಮೀನಿನ ಮರಿಗಳಿಗೆ ಪೂರಕ ಆಹಾರ ಅಂತ. ಪೂರಕ ಆಹಾರ ಸರ್, ಇವನ್ನ ಬಳಸ್ಕೊಂಡು ಬೆಳಿತವೆ. ಹೌದು, ಇದರ ಜೊತೆಗೆ ಇನ್ನು ಆರ್ಥಿಕತೆಗೆ ಬಂದಾಗ ರೈತರಿಗೆ ಮೀನುಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ, ಸಹಾಯಧನ ಸಿಗುತ್ತೆ. ಮೀನು ಕೊಳ ನಿರ್ಮಾಣಕ್ಕೆ ಮತ್ತು ಪ್ಲಾಸ್ಟಿಕ್ ಲೈನರ್ಗೂ ಸಹಿತ ಶೇಕಡ 40-60% ಸಬ್ಸಿಡಿ ಸಿಗುತ್ತೆ, ಸಹಾಯಧನ ಸಿಗುತ್ತೆ ರೈತರಿಗೆ. ಈ ರೈತ ಬಾಂಧವರು ಇದನ್ನ ಮೀನುಗಾರಿಕೆ ಇಲಾಖೆಯಲ್ಲಿ ಪಡ್ಕೋಬಹುದು. ಮತ್ತೆ ಅಲ್ಲದೆ ರೈತರಿಗೆ ಪ್ರತಿ ಕೆಜಿ ಮೀನಿಗೆ ಸುಮಾರು 50 ರೂಪಾಯಿಂದ 120 ರೂಪಾಯಿ ಕೆಜಿಗೆ ರೈತರಿಗೆ ದರ ಸಿಗುತ್ತೆ, 50 ರೂಪಾಯಿಂದ 120 ರೂಪಾಯಿ. ಆಮೇಲೆ ಪ್ರತಿ 1/2 ಎಕರೆ ಕೊಳದಲ್ಲಿ ಮೀನು ಪಾಲನೆ ಮಾಡೋದ್ರಿಂದ ರೈತರಿಗೆ ಪ್ರತಿ ವರ್ಷ ಪ್ರತಿ 1/2 ಎಕರೆಯಿಂದ 100,000 ತನಕ ನಿವ್ವಳ ಲಾಭ ಪಡ್ಕೋಬಹುದು ರೈತರು. ಇನ್ನ ಮುಖ್ಯವಾಗಿ ಈಗ ಪಶುಸಂಗೋಪನಾ ಘಟಕ ಕೂಡ ಇದರಲ್ಲಿ ಇರುತ್ತೆ. ಹೌದು ಸರ್, ಈ ಸಂಯೋಜಿತ ಮೀನು ಕೃಷಿ. ಹೌದು ಸರ್. ಈ ಪಶುಸಂಗೋಪನೆಯಲ್ಲಿ ರೈತರು ಏನೇನು ಮಾಡ್ಕೋಬಹುದು ಅಂತೀರಿ? ಈ ಪಶುಸಂಗೋಪನೆಯಲ್ಲಿ ರೈತರು ನಾಟಿ ಹಸುಗಳ ತಳಿಗಳಾದ ಮಲ್ನಾಡ್ ಗಿಡ್ಡ, ಅಮೃತ ಮಹಲ್ಲು, ಹಳ್ಳಿಕಾರು, ದೇವಣಿ ಇಂಥ ಮುಂತಾದ ತಳಿಗಳನ್ನ ಸಾಕ್ಬಹುದು. ಇದಲ್ಲದೆ ಜೊತೆಗೆ ನಾಟಿ ಎಮ್ಮೆಗಳನ್ನು ಕೂಡ ಸಾಕ್ಬೇಕು, ಅಲ್ಲದೆ ಮೇಕೆ ತಳಿಗಳನ್ನು ನಾವು ಸಾಕ್ಬಹುದು. ನಾಟಿ ಎಮ್ಮೆ ಮತ್ತು ನಾಟಿ ಹಸು ಯಾಕೆ ಈ ಪಾಲನೆ ಮಾಡಬೇಕಂದ್ರೆ ನಾಟಿ ಹಸುಗಳ ಹಾಲಿನಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಇದ್ರೂ ಸಹಿತ ಅತ್ಯಂತ ಅಧಿಕ ಪೋಷಕಾಂಶಗಳು ಇರುತ್ತೆ. ಅಲ್ಲದೆ ನಾಟಿ ಎಮ್ಮೆಯಲ್ಲಿ ಹಾಲಿನಲ್ಲಿ ಒಂದು ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ರೈತ ಬಾಂಧವರಿಗೆ ಎರಡುದ್ರದ್ದು ಲಾಭವನ್ನ ಸಿಗುತ್ತೆ. ಅಲ್ಲದೆ ಮೇಕೆಯನ್ನು ಸಹಿತ ಪಾಲನೆ ಮಾಡಬಹುದು. ತಳಿಗಳಾದ ಜಮುನಾಪರಿ, ಬೀತಲ್, ಬರ್ಬಾರಿ, ಬೆಂಗಾಲ್, ಸಿರಿಹಿ, ಡೆಕ್ಕಾನಿ ಇಂತಹ ತಳಿಗಳನ್ನ ಪಾಲನೆ ಮಾಡಬಹುದು. ಇನ್ನು ಮೇವಿನ ಬೆಳೆಗಳಿಗೆ ಜಮೀನಿನ ಸ್ವಲ್ಪ ಭಾಗವನ್ನ ಮೀಸಲಿಡಬೇಕು. ಮೇವಿನ ಬೆಳೆಗಳಾದ ಬರ್ಸಿಮ, ನೇಪಿಯರ್, ಇದರಲ್ಲಿ ಸುಧಾರಿತ ನೇಪಿಯರ್ ಕೂಡ ಇದೆ, ಕೌಪಿ, ಸೋಯಾಬೀನ್, ಮಲ್ಬೆರಿ ಮತ್ತು ಮೇವಿನ ಜೋಳ ಮತ್ತೆ ಮೇವಿನ ಸಜ್ಜೆ, ಈ ರೀತಿ ಬೆಳೆಗಳನ್ನ ಕೂಡ ಬೆಳೆಸಬಹುದು. ಹಿಪ್ಪನೇರಳೆಯನ್ನು ಕೂಡ ಬೆಳೆಸಬಹುದು ಸರ್. ಇನ್ನು ಕೋಳಿ ಪಾಲನೆ ಕೂಡ ಮಾಡಬಹುದು, ಅವಕಾಶ ಇದೆ. ಹೌದು ಸರ್, ಕೋಳಿಗಳಲ್ಲಿ ಬ್ರಾಯ್ಲರ್ ಮತ್ತು ಲೇಯರ್ ಕೋಳಿಗಳಾದ ವನರಾಜ, ಗಿರಿರಾಜ, ಸ್ವರ್ಣಧಾರ ಈ ತಳಿಗಳನ್ನ ಪಾಲನೆ ಮಾಡಬಹುದು. ಮಾಂಸದ ತಳಿಗಳು ಹೌದು, ಮೊಟ್ಟೆಗಳನ್ನು ಇಡುತ್ತವೆ. ಇದು ಒಂದು ಯಾವುದೇ ಒಂದು ಜಾಸ್ತಿ ಸಂಖ್ಯೆಯಲ್ಲಿ ಮಾಡಬಾರದು. ಒಂದು 3-4 ಹಸುಗಳು, ಆಮೇಲೆ ಒಂದು 10-20 ಮೇಕೆಗಳು, ಆಮೇಲೆ ಒಂದು 30-40 ನಾಟಿ ಕೋಳಿಗಳು, ಈ ರೀತಿ ಕಡಿಮೆ ಸಂಖ್ಯೆಯಲ್ಲಿ ಪಶುಸಂಗೋಪನೆಯನ್ನ ಮಾಡಬೇಕು. ಮತ್ತು ಈ ನಾಟಿ ಕೋಳಿಗಳ ಮೊಟ್ಟೆ ಪ್ರತಿಯೊಂದು ಮೊಟ್ಟೆಗೆ 1 ಮೊಟ್ಟೆಗೆ 10 ರೂಪಾಯಿ ಇದೆ ರೇಟು, ಹಾಗಾಗಿ ಲಾಭ ಚೆನ್ನಾಗಿದೆ. ಮತ್ತು ಈ ನಾಟಿ ಕೋಳಿಗಳು 1 ವರ್ಷ ಮೊಟ್ಟೆ ಇಕ್ತವೆ, 1 ವರ್ಷ ಆದ್ಮೇಲೆ ಇದನ್ನ ಮಾಂಸಕ್ಕಾಗಿ ಮಾರಾಟ ಮಾಡ್ಕೋಬಹುದು. ಇದಲ್ಲದೆ ರೈತರು ಒಂದು ಫಾರ್ಮ್ ಹೌಸ್ ಅಥವಾ ತಾವೇ ಅಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಒಂದು ಫಾರ್ಮ್ ಹೌಸ್ ಮಾಡ್ಕೋಬಹುದು, ಇದಕ್ಕೆ ಒಂದು ಗೋಬರ್ ಗ್ಯಾಸ್ ಘಟಕವನ್ನು ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಉತ್ತಮವಾದ ಸುಲಭವಾದ ಗೋಬರ್ ಗ್ಯಾಸ್ ಘಟಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಹಾಗಾಗಿ ಈ ಅಡಿಗೆ ಅನಿಲ ಉತ್ಪಾದನೆ ಮಾಡ್ಕೋಬಹುದು. ಮತ್ತೆ ಗೋಬರ್ ಗ್ಯಾಸ್ ಘಟಕದಿಂದ ಬರ್ತಕ್ಕಂತ ತ್ಯಾಜ್ಯವಾದ ಬಗ್ಗಡ, ಸ್ಲರಿ ಅಂತ ಬರುತ್ತೆ, ಈ ಬಗ್ಗಡವನ್ನ ಕೂಡ ರೈತರು ಕಾಂಪೋಸ್ಟಿಂಗಿಗೆ ಹಾಕೋಬಹುದು, ಇಲ್ಲ ಅಂದ್ರೆ ಮೀನಿನ ಕೊಳಕ್ಕೂ ಸಹಿತ ಗೊಬ್ಬರವಾಗಿ ಹಾಕೋಬಹುದು. ಈಗ ಸಗಣಿಯನ್ನ ಹಾಕಲಾರದೆ ಗೋಬರ್ ಗ್ಯಾಸ್ದು ಬಗ್ಗಡವನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಇದರದ ಡೋಸ್ ಡಬಲ್ ಮಾಡ್ಬೇಕಾಗುತ್ತೆ. ಪ್ರತಿ 1 ಎಕರೆಗೆ 100 ಕೆಜಿ ಕೊಡಬೇಕು ದನದ ಸಗಣಿ, ಆದ್ರೆ ಈ ಗೋಬರ್ ಗ್ಯಾಸ್ ಬಗ್ಗಡವನ್ನ 200 kg ಹಾಕಬೇಕಾಗುತ್ತೆ. ಇದಲ್ಲದೆ ಎರೆಹುಳು ಗೊಬ್ಬರವನ್ನ ಮಾಡಬಹುದು ರೈತರು, ಎರೆಹುಳು ಗೊಬ್ಬರ ಘಟಕವನ್ನ, ಅಲ್ಲದೆ ಅಜೋಲಾ ಘಟಕವನ್ನ ಕೂಡ ಮಾಡಬಹುದು. ಆದರೆ ಒಂದು ರೈತರು ಸಂಯೋಜಿತ ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಯಾವುದೇ ಒಂದು ಕೃಷಿ ಪದ್ಧತಿಯನ್ನ ಅತಿ ಹೆಚ್ಚಿನ ಸಾಂದ್ರತೆ ಅಥವಾ ಇಂಟೆನ್ಸಿವ್ ಕೃಷಿ ಪದ್ಧತಿ ಮಾಡಲಾರದೆ ಕಡಿಮೆ ಸಾಂದ್ರತೆ ಕೃಷಿ ಪದ್ಧತಿಗಳನ್ನು ಮಾಡಿಕೊಂಡು ಜಾಸ್ತಿ ಪ್ರದೇಶದಲ್ಲಿ ಬೆಳೆ ಬೆಳೆಯಲಾರದೆ ಜಾಸ್ತಿ ಸಂಖ್ಯೆಯಲ್ಲಿ ಪಶು ಅಥವಾ ಮೀನುಗಳನ್ನು ಹಾಕಲಾರ್ದೇನೆ ಇದನ್ನು ಒಂದು ಸುಸ್ಥಿರ ಕೃಷಿ ಸಂಯೋಜಿತ ಕೃಷಿಯಾಗಿ ರೈತ ಬಂದವರು ಮಾಡಿ ಲಾಭವನ್ನು ಗಳಿಸ್ಕೋಬೇಕಾಗಿದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಮೀನು ಕೃಷಿಯ ಜೊತೆಗೆ ಉಳಿದ ಚಟುವಟಿಕೆಗಳನ್ನು ಕೂಡ ಮಾಡ್ಕೋಬಹುದು ಅಂತ ತಾವು ಅಭಿಪ್ರಾಯ ಪಡುತ್ತೀರಿ. ಅದರಲ್ಲಿ ಬೆಳೆ ಬೆಳೆಯೋದಾಗಬಹುದು. ಹೌದು ಸರ್. ಅವು ಕೃಷಿ ಬೆಳೆಗಳಾಗಬಹುದು, ತೋಟಗಾರಿಕಾ ಬೆಳೆಗಳಾಗಬಹುದು. ಹೌದು ಸರ್. ಅವು ಆಗಬಹುದು. ಹೌದು. ಜೊತೆಗೆ ಈ ಪಶುಸಂಗೋಪನಾ ಚಟುವಟಿಕೆಯಲ್ಲೂ ಕೂಡ ನಾವು ಬೇರೆ ಬೇರೆ ಘಟಕಗಳನ್ನ ಮಾಡ್ಕೋಬಹುದು. ಹೌದು ಸರ್. ಸ್ಥಳೀಯ ಹಸುಗಳು, ಎಮ್ಮೆಗಳು, ಹೌದು, ಕುರಿ ಮೇಕೆ, ಹೌದು, ಕೋಳಿಗಳು ಇದೆಲ್ಲ ಮಾಡ್ಕೊಂಡ್ರೆ ಅಂದ್ರೆ ಇವು ತಾವು ತಿಳಿಸಿದಾಗೆ ಭಾರಿ ಸಂಖ್ಯೆಯಲ್ಲಿ ಮಾಡಬಾರದು. ಹೌದು. ಅವರಿಗೆ ಎಷ್ಟು ನಿರ್ವಹಣೆ ಮಾಡಕ್ ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾಡಿಕೊಂಡು ಅವರಿಗೆ ಸಂಯೋಜಿತ ರೀತಿಯಲ್ಲಿ ಮಾಡ್ಕೋಬೇಕು. ಹೌದು ಸರ್. ರೈತ ಬಾಂಧವರೇ, ತಮಗೆ ಈ ಸುಸ್ಥಿರ ಸಂಯೋಜಿತ ಮೀನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದ್ರೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7 8 2 9 7 5 8 1. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7 8 2 9 7 5 8 1. ತುಂಬ ಸಂತೋಷ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೇ, ತಾವು ಇದುವರೆಗೂ ಈ ಸುಸ್ಥಿರ ಸಂಯೋಜಿತ ಮೀನು ಕೃಷಿಯನ್ನು ಯಾವ ರೀತಿ ಮಾಡ್ಕೋಬಹುದು, ಈ ವಿವಿಧ ಘಟಕಗಳಲ್ಲಿ ಅವರು ಏನೇನು ಚಟುವಟಿಕೆಗಳನ್ನು ಮಾಡಿಕೊಂಡು ತಮ್ಮ ಒಂದು ಲಾಭವನ್ನು ಹೆಚ್ಚಿಸ್ಕೋಬಹುದು, ಜೊತೆಗೆ ತಮ್ಮ ಬಿಡುವಿನ ಸಮಯವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಸುಸ್ಥಿರ ಸಮಗ್ರ ಮೀನು ಕೃಷಿ ಈ ಕುರಿತು ಹೆಸರುಘಟ್ಟದ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಏನ್ರಪ್ಪ ನೀವೆಲ್ಲ ಎಬಿ ಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡು ಹೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠ ರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ಕಾರ್ಯಕ್ರಮ ಮೂಡಿ ಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಬಾನುಲಿ ಮತ್ತು ವಿಶ್ವಾಸ ರೇಡಿಯೋ ಆಂಡ್ ಟ್ರಸ್ಟ್. ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ಫೆಬ್ರವರಿ 13 ಭಾನುವಾರ ನಿರಂತರ ಕಾರ್ಯಕ್ರಮಗಳ ಪ್ರಸಾರ, ಮಾಹಿತಿ ಮನರಂಜನೆಯ ಮಹಾಪೂರ. ಬಾನುಲಿಯ ಹುಟ್ಟು ಬೆಳವಣಿಗೆ, ವಿಶ್ವಾಸಾರ್ಹತೆ, ಸಾಮುದಾಯಿಕ ಒಳಗೊಳ್ಳುವಿಕೆ, ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ರೇಡಿಯೋದ ಜವಾಬ್ದಾರಿ, ಆಧುನಿಕ ಜಗತ್ತಿನಲ್ಲಿ ಬದಲಾದ ಸ್ವರೂಪದಲ್ಲಿ ರೇಡಿಯೋ ಮಾಧ್ಯಮ, ಸವಾಲುಗಳು ಹಾಗೂ ಭವಿಷ್ಯ, ಈ ಕುರಿತು ಮಾಧ್ಯಮ ತಜ್ಞರೊಂದಿಗೆ ಮಾತುಕತೆ, ಮಾಹಿತಿ. ಆಕಾಶವಾಣಿಯ ಮಹಾನಿರ್ದೇಶಕರು ಹಾಗೂ ಪ್ರಸಾರ ಭಾರತಿಯ ಮುಖ್ಯಸ್ಥರೊಂದಿಗೆ ನೇರ ಸಂವಾದ. ಈ ಎಲ್ಲ ಅರ್ಥಪೂರ್ಣ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ ಆಕಾಶವಾಣಿಯ ಕರ್ನಾಟಕ ಜಾಲದಲ್ಲಿ. ರೇಡಿಯೋ ಆಂಡ್ ಟ್ರಸ್ಟ್, ತಪ್ಪದೆ ಕೇಳಿ ಆಕಾಶವಾಣಿ. ಫೆಬ್ರವರಿ 13 ಭಾನುವಾರ ವಿಶ್ವ ರೇಡಿಯೋ ದಿನ. ಆಕಾಶವಾಣಿ.